ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು. ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ. ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ. ಆಕಾಶವಾಣಿ ಧಾರವಾಡ ಕೇಳುಗರೆ, ಗಮನಿಸಿ, ಈ ಸಂಜೆ 7:45 ಭಾರತೀಯ ಚಿಂತನಾ ಪ್ರಸ್ಥಾನದಲ್ಲಿ ಸಿದ್ಧ ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಬಿ ಮಹೇಶ್ ಹಾರ್ವೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಕೃಷಿ ರಂಗ. ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ PLI ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ CA, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು PLI ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in. ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ PUC ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ. ಕಾಲೇಜಿನ ವಿಶೇಷತೆ, PU ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ. ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ. ವಸತಿ ನಿಲಯದ ವ್ಯವಸ್ಥೆ, CET, JEE, NEET ಮತ್ತು BSc ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. ಸಂಪರ್ಕಿಸಿ 8277583580 8277583612. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9444839999 ಸದ್ಭಕ್ತರೇ, ಶ್ರೀ ಉಳವಿ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ವತಿಯಿಂದ ಸರ್ವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇದೇ ದಿನಾಂಕ 20ರಂದು ಬಸವ ಜಯಂತಿ ಸಂದರ್ಭದಲ್ಲಿ 7:15 ದೇವಸ್ಥಾನದಿಂದ ಭವ್ಯ ಮೆರವಣಿಗೆ ಆರಂಭವಾಗಿ ಧಾರವಾಡದ ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿ ಮಧ್ಯಾಹ್ನ ದೇವಸ್ಥಾನವನ್ನು ತಲುಪುತ್ತದೆ. ನಂತರ ಅನ್ನ ಸಂತರ್ಪಣೆ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರು ಭಾಗವಹಿಸಬೇಕೆಂದು ಕೋರಲಾಗಿದೆ. ನೀವು ಕಾಯ್ತಾ ಇದ್ದ ಸೆಲೆಬ್ರೇಷನ್ ಕೊನೆಗೂ ಬಂದಿದೆ. ಹರ್ಷದಲ್ಲಿ ಮತ್ತೆ ಹರ್ಷೋತ್ಸವ ಇದೆ 14-20 ನಿಮ್ಮ ವಿಶ್ ಲಿಸ್ಟ್ ಅಲ್ಲಿ ಇರೋದನ್ನ ಮನೆಗೆ ತರಲು ಇದೆ ಪರ್ಫೆಕ್ಟ್ ಟೈಮ್. ಮೊಬೈಲ್, ಲ್ಯಾಪ್ಟಾಪ್, AC, TV, ಫ್ರಿಡ್ಜ್, ವಾಷಿಂಗ್ ಮಷೀನ್ ಮತ್ತು ಬಹಳಷ್ಟು. ಈಸಿ EMIs, ಎಕ್ಸೈಟಿಂಗ್ ಗಿಫ್ಟ್ಸ್, ಗುಡೀಸ್ ಮತ್ತು ಲಕ್ಕಿ ಡ್ರಾ ಜೊತೆಗೆ ಅಶ್ಯೋರ್ಡ್ ಗಿಫ್ಟ್ಸ್. ಹರ್ಷೋತ್ಸವ, ನಾವು ನಿಮಗೆ ಧನ್ಯವಾದ ಹೇಳುವ ರೀತಿ. ಇಂದೇ ಭೇಟಿ ನೀಡಿ ಹರ್ಷ. ಅಕ್ಷಯ ತೃತೀಯದ ಶುಭ ಸಂದರ್ಭದಲ್ಲಿ ಗೋಲ್ಡನ್ ಡೈಮಂಡ್ಸ್ ನ ರಿಯಲ್ ಸೆಲೆಬ್ರೇಷನ್ ಆರಂಭ. ಚಂದು ಕಾಕಾ ಸರ್ಫ್ ಜುವೆಲ್ಸ್ ತಂದಿದೆ ಸ್ಪೆಷಲ್ ಆಫರ್ಸ್. ಗೋಲ್ಡ್ ಜ್ಯುವೆಲ್ಲರಿ ಮೇಕಿಂಗ್ ಚಾರ್ಜಸ್ ಮೇಲೆ ಫ್ಲಾಟ್ 50% ಆಫ್, ಡೈಮಂಡ್ ಜ್ಯುವೆಲ್ಲರಿ ಮೇಕಿಂಗ್ ಚಾರ್ಜಸ್ ಮೇಲೆ ಫ್ಲಾಟ್ 100% ಆಫ್. ಈ ಆಫರ್ April 16-26 ವರೆಗೆ ಮಾತ್ರ. ಇದೇ April 18 ನಿಪ್ಪಣಿಯಲ್ಲಿ ಆರಂಭವಾಗಲಿದೆ ನಮ್ಮ ಬ್ರ್ಯಾಂಡ್ ನ್ಯೂ ಶೋರೂಮ್. ತಪ್ಪದೇ ಭೇಟಿ ನೀಡಿ. ಅಕ್ಷಯ ತೃತೀಯ ಮತ್ತು ಬಸವೇಶ್ವರ ಜಯಂತಿಯ ಶುಭಾಶಯಗಳು. ಚಂದು ಕಾಕಾ ಸರ್ಫ್ ಜುವೆಲ್ಸ್ ಸಿನ್ಸ್ 1827. ಕಂಡೀಷನ್ ಸಪ್ಲೈ. ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನಗಳತಿ ನಮ್ಮ ವಿಕಾಸ ನಮ್ಮ ಜನಗಳತಿ ನಮ್ಮ ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ. ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ದೇಶ ಕೆ ಗಾಂವ್ ಔರ್ ಶಹರೋ ಮೇ ಕಾನೂನಿ ಚಾಹಿಯೇ ಸಲಾ ವಕೀಲ್ ಜೀ ಫೋನ್ ಪೇ ಬತಾಯೆಂಗೆ ಕಾನೂನಿ ರಾಹ್. ನಿಶುಲ್ಕ ಕಾನೂನಿ ಸಹಾಯತಾ ಟೆಲಿಲಾ ಕೆ ಆಪ್, ವೆಬ್ಸೈಟ್ www.daily-law.in या टोल फ्री नंबर 14454 से प्राप्त की जा सकती है. ಸಕಾಲಿಕ ಬಿತ್ತನೆ ಸಖತ್ ಇಳುವರಿಯ ಗ್ಯಾರಂಟಿ. ಗುರುಗಳೇ, ಇದು ರೈತನಿಗಿಂತ ಚೆನ್ನಾಗಿ ಇನ್ಯಾರಿಗ್ ಗೊತ್ತು? ಬೀಜ ಬಿತ್ತಿ ಆಗಿದೆ. ಬೆಳೆಯ ಬಗ್ಗೆ ಅಲ್ಲ, ಎನ್ಪಿಎಸ್ ಪೆನ್ಷನ್ ಬಗ್ಗೆ ಹೇಳ್ತಿದ್ದೇನೆ. ಎನ್ಪಿಎಸ್ ಪೆನ್ಷನ್? ಹಾ, ಹಿಂದೆ ಎನ್ಪಿಎಸ್ ಗೆ ಹಣ ಕಟ್ಟಲು ಶುರು ಮಾಡಿ ನಿಮ್ಮ ವೃದ್ಧಾಪ್ಯ ಸುರಕ್ಷಿತಗೊಳಿಸಿ. ವೃದ್ಧಾಪ್ಯ ಸುರಕ್ಷಿತ? ಹೌದಣ್ಣ, ಎನ್ಪಿಎಸ್ ಭಾರತ ಸರ್ಕಾರದ PFRDA ಮುಖೇನ ಯೋಜಿತ ಪೆನ್ಷನ್ ಯೋಜನೆ. ಅದರಲ್ಲಿ ಇಂದಿನಿಂದಲೇ ಹಣ ಕಟ್ಟುತ್ತಾ ಬಂದರೆ ವೃದ್ಧಾಪ್ಯದಲ್ಲಿ ಪ್ರತಿ ತಿಂಗಳು ಪೆನ್ಷನ್ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ವೃದ್ಧಾಪ್ಯದಲ್ಲಿ ಪೆನ್ಷನ್ ನ ಖಚಿತ ಗ್ಯಾರಂಟಿಗಾಗಿ ಎನ್ಪಿಎಸ್ ಅವಶ್ಯಕ. ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24-ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ April 1-17 ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ನಿಮಗೆ ಸಮೃದ್ಧ ಅಕ್ಷಯ ತೃತೀಯದ ಶುಭಾಶಯಗಳು. ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್. ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನಗಣತಿ ನಮ್ಮ ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಈಗ ಕೇಳಿ ಕಾರ್ಯಕ್ರಮ ಹೊಲಕ್ಕ ಬುತ್ತಿ. ಏನ್ವಾ ರಾಖಿ, ಏನ ತೋಟದಾಗ ಬಂದ್ಬಿಟ್ಟಿ? ಏನು ನಾನು ಅನ್ಕಿ ನೀ ಹೊಲಕ್ಕೆ ಬುತ್ತಿ ತಗೊಂಡು ಈಗ ಲಘು ಹೋಗಿಯೇನ ಅನ್ಕೊಂಡಿದ್ದೆ. ಹಿಂಗ ಹೊಂಟಿದ್ದಿ ನೋಡು, ಏನ್ ಕಾಯಿ ಹರಿಯಕತ್ತಿಯಲ್ಲ, ಭಾರಿ ಚಲೋ ಆತು, ಮಾವಿನ ಬಳಿ ಮಸ್ತ್ ಬಂದದ ಈ ಸರಿ. ಅರೇರೇರೇ ಮಾಲಕ್ಕ, ಯಾಕ ಎಷ್ಟು ದಿವಸದ ಮ್ಯಾಲ ಬಂದಿಯಲ್ಲ ನಮ್ ತೋಟಕ್ ನೀನ? ಹೌದ್ವಾ, ನೀ ಮಾವಿನಕಾಯಿ ಹರುಯಿದು ಕಾಣಿಸ್ತು ನನಗ್ ದೂರಿಂದ. ನಾನು ಎರಡು ಕಾಯಿ ಒಯ್ದ್ರಾತಂತ ಹತ್ತು ತಗೊಂಡ್ ಹೋಗುವಂತಿ ನೋಡು. ನಮ್ ಮಾವಿನ ಗಿಡ ಹೋದ ವರ್ಷ ಕಾಯಿ ಬಿಟ್ಟಿದ್ದಿಲ್ಲ, ಈ ವರ್ಷ ಎಷ್ಟು ಚಲೋ ಕಾಯಿ ಬಿಟ್ಟೈತಿ ನೋಡು. ಹೌದು ಅಂತಾರವ, ಎರಡೆರಡು ವರ್ಷಕ್ಕ ಮೂರು ವರ್ಷಕ್ಕೊಮ್ಮೆ ಚಲೋ ಮಾವಿನ ಫಸಲ್ ಬರ್ತೈತಿ ಅಂತ ಹೇಳ್ತಾರ. ನೀನ ತೋಟ ಇದ್ದಕ್ಕಿ ನಿನಗ ಜಾಸ್ತಿ ಗೊತ್ತು ಬಿಡು. ಹಂಗೇನಿಲ್ಲ, ಅದು ಹೋದ ವರ್ಷ ಕಾಯಿ ಬಿಟ್ಟಿದ್ದಿಲ್ಲ, ಮತ್ತ ಹೋದ ವರ್ಷ ಕಾಯಿ ಬಿಟ್ಟಿಲ್ಲ ಅಂದಾಗ ಮನ್ಯಾಗ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ತಂಬುಳಿ, ಮಾವಿನಕಾಯಿ ಚಿತ್ರಾನ್ನ ಎಲ್ಲಾನು ಒಂದ್ ರೀತಿಲೆ ನಾವು ಹೋದ ವರ್ಷ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮಾರ್ಕೆಟಿಂದ ತಗೊಂಬಂದ್ ಮಾಡೋದ್ ಬಂತು. ಆದ್ರೆ ಈ ಸಲ ಕಾಯಿ ಭರ್ಪೂರ್ ಬಿಟ್ಟಿದ್ ನೋಡಿ ನಾನು ತೋಟಕ್ ಬಂದ್ ಬುಟ್ಟಿ ತುಂಬ ಮಾವಿನಕಾಯಿ ಹರದೆ ನೋಡ ಮಾಲಕ್ಕ. ತೋಟದಾಗ ಒಂದ್ ಎರಡ್ ಮೂರರ ಮಾವಿನಕಾಯಿ ಗಿಡ ಹಚ್ಚಬೇಕು ಬಿಡು, ಹಚ್ಚಿ ಚಲೋ ಮಾಡಿ ನೀನು. ಏನ್ ಹಣ್ಣು ಕೊಳ್ಳುದ ಬೇಕಾಗಿಲ್ಲ ನಿನ್ಗ. ಹೌದ್ ಹೌದ್ ಹೌದು, ಸಂಖ್ಯೆ ಭಾರಿ ಕಾಯಿ ಹಿಡ್ದ ಚಲೋ ಆಗೈತ್ ನೋಡ್ ಈ ಸಲ. ಆಪೂಸ್ ಗಿಡ ತುಂಬೆತ್ ಬಿಡುವ. ಹೌದು ಅಲ್ಲ ಮಾಲಕ್ಕ, ನೀನು ಹೋದಷ್ಟು ಒಂದ್ ಹತ್ತು ಗಿಡ ಹಚ್ಚಿದ್ರಿ ನಿಮ್ ತೋಟದಾಗ. ಹೌದವಾ, ಏನ್ ಮಾಡುದು, ಅವು ಇನ್ನು ಕಾಯಿ ಬಿಡಾಕ ಎರಡ್ ವರ್ಷ ಬೇಕು ನೋಡತ್ಲಾಗ. ಕಾಯಕತ್ತೀವಿ ನಾವು. ಆತ್ ಬಿಡ, ಮತ್ತ ಹಂಗಾರ ಮುಂದಿನ ಎರಡ್ ವರ್ಷ ಬಿಟ್ಟು ನಿಮ್ ತೋಟಕ್ಕ ನಾ ಬರ್ತೇನೆ ಹಂಗಾರ. ಬರುವಂತೆಂತ. ಮತ್ ಏನವ್ವ, ಮಾವಿನಕಾಯಿ ಚಟ್ನಿ ಭಾರಿ ಚಲೋ ಮಾಡ್ತೇ ಅಂತ ಎಲ್ಲಾರು ಹೇಳ್ತಾರ, ಹೆಂಗಾರ ಮಾಡ್ತೀವ? ಏ ಚಲೋ ಅನ್ನಾಕ ಏನೈತಿ ಬಿಡ ಮಾಲಕ್ಕ, ಈಗ ಒಂದ್ ಮಾವಿನಕಾಯಿ ತಗೊಂಡು ತುರ್ಕೋಬೇಕ, ಅದನ್ನ ಎಷ್ಟು ತುರ್ದಿರ್ತೀರಿ ಮಾವಿನಕಾಯಿನ, ಅದ್ರ ಸಮಾನ ಒಣ ಕೊಬ್ಬರಿ ತುರಿದು ಹಾಕ್ಬೇಕ ಅದಕ್ಕ. ಆಮೇಲೆ ಅದಕ್ಕ ನೀವು ಬೆಲ್ಲ, ಮೆಂತೆ ಹುರಿದು, ಜೀರಿಗೆ ಹುರಿದು ಹಾಕ್ಬೇಕು. ಆಮೇಲೆ ಅದಕ್ಕ ಕರಿಬೇವು ಹಾಕಿ ಅದನ್ನ ಉರುಟ್ ಉರುಟಾಗಿ ರುಬ್ಬಬೇಕು ನೋಡು. ನುಣ್ಣಗ ಹಾಕೋಂಗಿಲ್ಲ, ನನ್ ತಾಯಿ ಅದನ್ನ ಒಳ್ಳಾಗ ಹಾಕಿ ರುಬ್ಬುತ್ತಾರ. ಒಳ್ಳಾಗ ಈಗೂನು ಹೂನ ಈಗೂ ಅವ್ರ ಮನ್ಯಾಗ ಒಳ್ಳಾಗ ಹಾಕಿ ರುಬ್ಬುತ್ತಾರ. ಆದ್ರ ನನಗ ಒಳ್ಳ ಅಷ್ಟು ಸರಿಯಾಗಿ ಉಪಯೋಗ ಮಾಡಕ್ ಬರೋಂಗಿಲ್ಲ ಅಂತ ಹೇಳಿ ಮಿಕ್ಸಿ ಜಾರ್ನಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ಹಾಕಿ ಅದನ್ನ ಸ್ವಲ್ಪ ಉರುಟ್ ಉರುಟಾಗಿ ರುಬ್ಬಿರ್ತೇನೆ ನಾನು. ಆಮೇಲೆ ಅದಕ್ಕೆ ನಿಮ್ಗೆ ಉಪ್ಪು ಖಾರ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ಬೆಲ್ಲ ಸರಿಯಾಗಿ ಸೇರಿಸ್ಕೊಂಡು ಮಾವಿನಕಾಯಿ ಚಟ್ನಿ ಮಾಡಿದ್ರೆ ಹೇಳ್ತೇನೆ ಮಾಲಕ್ಕ, ನನ್ನ ಬಾಯಾಗ ನೀರು ಬಂದು ಬಿಡುವ ಈಗ. ಅಂದಂಗ ನಿನ್ ಕೈಯನ್ ಚಟ್ನಿ ತಿನ್ನಾಕ ಬರಬೇಕಾತ್ ನಾನ. ಬರೋದಲ್ಲ, ಇವತ್ ಹೊಲಕ್ ಬುತ್ತಿ ಒಳಗ ಮಾವಿನಕಾಯಿ ಚಟ್ನಿ ತಂದೇನಿ, ನೀನು ಹೋಗ್ಬೇಕಾದ್ ನಮ್ ಜೊತೆ ಕುಂತ ಊಟ ಮಾಡೋದ ಈಗ. ನಾ ಬರಕೆ ಬಿಡ. ಮತ್ ನೋಡುವ, ಈ ಮಾವಿನಕಾಯಿ ಹಣ್ಣು ಏನಂತಾರ ಭಾರಿ ಆರೋಗ್ಯಕ್ ಚಲೋ ಬಿಡ. ಹೌದು, ಆಮೇಲೆ ಈ ಮಾವಿನ ಹಣ್ಣಾಗ ನೋಡುವ ವಿಟಮಿನ್ ಸಿ ಇರ್ತೈತಿ, ವಿಟಮಿನ್ ಎ ಇರ್ತೈತಿ, ಪೊಟ್ಯಾಸಿಯಮ್, ಕಾಪರು, ಫೋಲೇಟು ಇವೆಲ್ಲ ಇರ್ತಾವ. ಆಮೇಲೆ ಈ ಹಣ್ಣು ತಿನ್ನೋದ್ರಿಂದ ಜಾಸ್ತಿ ಫೈಬರ್ ಇರ್ತದ. ಆಮೇಲೆ ಇದು ಹೃದಯದ ಆರೋಗ್ಯಕ್ಕೂ ಚಲೋ, ಮತ್ತ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಗೆ ಮಾಡ್ತೈತಿ ಮಾವಿನ ಹಣ್ಣು. ಆಮೇಲೆ ಮಾವಿನ ಹಣ್ಣಿಂದು ಶೀಕರ್ಣಿ ಏನವ, ಶೀಕರ್ಣಿ ಮಸ್ತ್ ಮಾಡ್ಕೊಂಡು ಚಪಾತಿ ಜೊತೆ ತಿಂದ್ರ ಏನಂತಿ? ಏನ್ ಅನ್ನೋದೈತಿ ಬಿಡು, ಅದಂತ ರುಚಿ ಯಾವ್ದೈತಿ ಹೇಳ್ ನೀನ ಈ ಜಗದಾಗ. ಹೌದು ಬಿಡು, ಈ ಆಪೂಸ್ ಹಣ್ಣು ಅನ್ಕಿ ಭಾರಿ ರುಚಿ. ಹೌದು, ಉತ್ತರ ಕರ್ನಾಟಕದಾಗ ಅನ್ಕಿ ಮಸ್ತ್, ನಮ್ ಧಾರವಾಡದಾಗ ಉತ್ತರ ಕರ್ನಾಟಕದಾಗ ಆಪೂಸ್ ಮಾವಿನ ಹಣ್ಣು ಸಿಕ್ಕಂಗ ಬೇರೆ ಎಲ್ಲಿಯೂ ಸಿಗಂಗಿಲ್ಲ. ಹೌದು ಹೌದು ಹೌದು. ಅಲ್ಲ ಮಾಲಕ್ಕ, ನೀನ್ ಮಾವಿನ ಹಣ್ಣಿನ ಸುದ್ದಿ ತೆಗೆದ್ಬಿಟ್ಟಿ, ಈಗ ಮತ್ತ ಹಣ್ಣುಗಳ ರಾಜವ ಮಾವಿನ ಹಣ್ಣು. ಹೌದಿಲ್ಲೋ, ಆಮೇಲೆ ನಮ್ಮ ದೇಶದಾಗ ಬೆಳೆಯುವಂತಹ ಒಳ್ಳೆ ಗುಣಮಟ್ಟದ ಹಣ್ಣುಗಳು ಈ ಜಗತ್ನಾಗ ಎಲ್ಲೂ ಬೆಳೆಯೋದಿಲ್ಲ ಅನ್ನೋ ಪ್ರಸಿದ್ಧಿ ಕೂಡ ನಮ್ ದೇಶ ಈ ಮಾವಿನ ಹಣ್ಣಿನ ಪಡ್ಕೊಂಡೈತ್ ನೋಡು. ಕರೆ ಹೇಳ್ದಿ ರಾಖಿ. ಆಮೇಲೆ ನೋಡುವ, ಇದು ವೈಜ್ಞಾನಿಕವಾಗಿ ಅನಾಕಾರ್ಡೇಸಿ ಕುಟುಂಬಕ್ಕೆ ಸೇರಿದ್ದು ಮಾವಿನ ಹಣ್ಣು. ಏನಂದಿ ಮಾಲಕ್ಕ ನೀನ? ಅನಾಕಾರ್ಡೇಸಿ ಅನ್ನುವಂತ ಇವೆಲ್ಲ ಶಬ್ದ ನೀನ ಹೇಳಕ್ ಸರಿ ಐತಿ ನೋಡುವ. ಆಮೇಲೆ ಮ್ಯಾಂಜಿಫೆರಾ ಇಂಡಿಕಾ ಅಂತಾರ, ಈ ಹೇಳಿದೆಯಲ್ಲ ನಮ್ ದೇಶ ಅಂತ ಹೇಳಿ ನೋಡು. ವೈಜ್ಞಾನಿಕ ಹೆಸರ್ನಾಗ ಭಾರತದಿಂದ ಬಂದಂತ ಹಣ್ಣು ಅನ್ನೋದಕ್ಕ ಇದಕ್ ಮ್ಯಾಂಜಿಫೆರಾ ಇಂಡಿಕಾ ಅಂದ್ರ ಕಡಿಕ ಸ್ಪೀಸೀಸ್ ಇಂಡಿಕಾ ಅಂದಾಗ ಭಾರತಕ್ಕೊಂದು ಗೌರವ ಅಲ್ಲೇ, ನಮ್ಮ ದೇಶದಿಂದ ಬಂದಂತ ನೋಡು ಹಣ್ಣು ಅಂತ ಹೇಳಿ ನೋಡುವ. ಈ ಮಾವಿನ ಹಣ್ಣು ತಿನ್ನೋದ್ರಿಂದ ಹೃದಯದ ಆರೋಗ್ಯ ಚಲೋ ಆಗ್ತದ, ನಾರಿನ ಅಂಶ ಇರ್ತದ, ಕರುಳಿನ ಆರೋಗ್ಯ ಗಟ್ ಹೆಲ್ತ್ ಅಂತೇಳಿ ಇತ್ತಿತ್ತಲಾಗ ಭಾರಿ ಹೇಳ್ತಾರೆ ಎಲ್ಲರೂ, ಕರುಳಿನ ಆರೋಗ್ಯನ ಮಿದುಳಿನ ಆರೋಗ್ಯ ಅಂತ ಹೇಳ್ತಾರ. ಇಂಥ ಹಣ್ಣು ಈ ನಮ್ಮ ಮಾವಿನ ಹಣ್ಣು. ಇತ್ತಿತ್ತಲಾಗ ಭಾಳ ಮಂದಿ ಏ ಇದ್ರಾಗ ಭಾಳ ಸಕ್ರಿ ಐತಿ, ಸಿಹಿ ಇದ್ದಿದ್ದೆಲ್ಲ ಕೆಟ್ಟದ್ದು ಅನ್ಕೊಂಡು ಹಣ್ಣುಗಳು ಸತ್ತೆ ಕಮ್ಮಿ ತಿಂತಾರ. ಒಂದು ಸರಿಯಾದ ಪ್ರಮಾಣದಾಗ ನಮ್ಮ ಆರೋಗ್ಯ ನೋಡ್ಕೊಂಡು ಮಾವಿನ ಹಣ್ಣು ತಿಂದ್ರೆ ಭಾಳ ಚಲೋ ಅಲ್ಲ? ಖರೆ ಖರೆ. ಮತ್ತ ಮಾವಿಂದು ಸಾರು ಮಾಡ್ತಿ ಅಂತ ನಾ ಕೇಳಿದ್ದೆ. ಮಾವಿಂದು ಸಾರಲ್ಲದು ಗೊಜ್ಜದು. ನೋಡು ಸಾರ್ ಅಂತೀನಿ, ನೀವೆಲ್ಲ ಗೊಜ್ಜ ಅಂತೀರದು. ಬಹಳ ಈಸಿ ಐತೆ ಮಲಕ್ಕಾದು. ಆಮೇಲೆ ನೋಡು ಮಾವಿನಕಾಯಿ ಗೊಜ್ಜು ಬ್ಯಾಸ್ಗಿ ಕಾಲಕ್ಕೆ ಹೇಳ್ ಮಾಡಿಸಿದ ಆಹಾರ ಅದು. ಯಾಕಂದ್ರೆ ನಿನ್ ಹೊಟ್ಟಿಗೆ ಇಷ್ಟು ಹಿತ ಕೊಡ್ತೈತದು. ಏನಿಲ್ಲ, ಮಾವಿನಕಾಯಿ ತಗೊಳ್ಳೋದು, ಅದನ್ನ ಕುಕ್ಕರ್ನಾಗ ಹಾಕಿ ಒಂದೆರಡು ಸೀಟಿ ಹೊಡಿಸಿ ಬೇಯಿಸ್ಕೋಬೇಕು. ಅದ್ರದ ಒಳಗಿಂದೆಲ್ಲ ನಾವು ಪಲ್ಪ್ ತಕ್ಕೊಂಡು ಅದನ್ನ ರುಬ್ಕೋಬೇಕು. ಅಥವಾ ನೀವು ಕೈಲೆ ಕಿವುಚಿದ್ರು ಬರ್ತೈತಿ, ಆ ರುಬ್ಬಿದ್ರೆ ಚಲೋ. ಯಾಕಂದ್ರೆ ಅದು ಚಂದಗ ತಳ್ಳಗ ಒಂದು ಇದಕ್ಕೆ ಬರ್ತೈತಿ. ಅದಕ್ಕೆ ನೀವು ನೀರು ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಬೆಲ್ಲ ಸೇರಿಸ್ಕೊಂಡು ಆಮೇಲೆ ಅದಕ್ಕೆ ನೀವು ಲೈಟಾಗಿ ಒಂದು ಕರಿಬೇವು, ಜೀರಿಗೆ, ಒಣ ಮೆಣಸಿನ್ಕಾಯ್ದು ಇಂಗು ಹಾಕಿ ಅದಕ್ಕೊಂದು ನೀವು ಒಗ್ಗರಣೆ ಕೊಟ್ಟು ಬಿಟ್ರೆ ಹೇಳ್ತೇನೆ ಮಾಲಕ್ಕ, ಅದ್ರಂಥ ಸ್ವರ್ಗನೇ ಯಾವುದಿಲ್ಲ ನೋಡು. ಆ ಗೊಜ್ಜು ಊಟ ಮಾಡೋದು ನೀ ಎಷ್ಟು ಉಂಡ್ರೂ ನಿನಗೆ ತೃಪ್ತಿ ಕೊಡೋದಿಲ್ಲ, ಮತ್ತು ದೇಹಕ್ಕೆ ಆರೋಗ್ಯಕ್ಕೆ ಬಹಳ ಒಳ್ಳೇದದು. ನೀ ಹೇಳೋದು ನೋಡಿದ್ರೆ ನನಗೆ ಎರಡು ಕಾಯಿ ಒಯ್ದು ನಾನಾರ ಗೊಜ್ಜು ಮಾಡಬೇಕು, ಇಲ್ಲಿಕ್ರೆ ನಿನ್ನ ಕೈಯಂದಾರ ತಿನ್ಬೇಕು. ನೀನು ಮೊದಲು ನನ್ನ ಕೈಯಾಗಿನ ಗೊಜ್ಜು ತಿನ್ನು, ಆಮೇಲೆ ನೀನು ಮತ್ತೆ ಮಾಡ್ತೀನಿ ನೋಡು, ಅವಾಗ ನಾನು ನಿಮ್ಮನಿಗೆ ಬರ್ತೇನಂತ. ಹಾ ತಗೋವ, ಗೊಜ್ಜು ತಿಂದ ಆಮೇಲೆ ನಾ ಮಾಡ. ಹಂಗ ಮಾಡು, ಇವತ್ತಿನ ಬುತ್ತಿ ಒಳಗ ಮಾವಿನಕಾಯಿ ಚಟ್ನಿ, ಜ್ವಾಳದ ರೊಟ್ಟಿ ಮತ್ತ ಮಾವಿನ ಗೊಜ್ಜನ ಐತಿ. ಏ ಭಾರಿ ಆತು ಬಿಡುವ, ಬುತ್ತಿ ತಿಂದ ಮುಂದ ಹೋಗ ಹಂಗ ಮಾಡೋಣಂತ. ಆಮೇಲೆ ನೋಡ್ರಾಕಿ, ಸಬ್ಬಸ್ಗಿ ಮಾವು, ಜೀರಿಗೆ ಮಾವು ಏನಂತಿ, ಅದ್ರ ವಾಸನೆ ನೋಡ್ಬಿಟ್ರ ಇದೇನು, ಇದು ಸಬ್ಬಸ್ಗಿ ಪಲ್ಲೆ ಏನೋ ಅನ್ಬೇಕು, ಜೀರಿಗೆನೂ ಅನ್ಬೇಕು. ಅವ್ನು ಉಪ್ಪಿನಕಾಯಿ ಹಾಕಿದ್ರ ಮಸ್ತ್ ಇರ್ತಾವ ಗೊತ್ತೆ. ಜೀರಿಗೆ ಮಾವಿನಕಾಯ್ದ ಮಿಡಿ ಉಪ್ಪಿನಕಾಯಿ ಹಾಕ್ತಾರ, ಭಾರಿ ಸ್ಟ್ರಾಂಗ್ ಫ್ಲೇವರ್ ಇರ್ತೈತಿ, ಮತ್ತದು ಭಾರಿ ಖಡಕ್ ಇರ್ತೈತಿ, ಆರ ದೇಹಕ್ಕೆ ಭಾಳ ಒಳ್ಳೇದದು. ಏನು ನೋಡುವ, ಮಾವು ಎಷ್ಟು ನಮ್ಮ ಜೀವನದಾಗ ಹಾಸೋಕ್ಕಾಗೈತಿ. ಮಾವಿನ ತೋರಣ ಕಟ್ತೀವಿ ನಾವು, ಗುಟ್ಟಲಿ ಒಳಗೆ ಏನು ಕಾಯಿ ಇರ್ತೈತಿ ನೋಡು, ಕರ್ನಲ್ ಅಂತಾರೆ ಅದಕ್ಕೆ. ಆ ಬೀಜ ಒಡೆದು ಮ್ಯಾಂಗೋ ಬಟರ್ ಅಂತ ಮಾಡ್ತಾರೆ. ಈ ಮ್ಯಾಂಗೋ ಬಟರಿಂದ ಇದ್ರೊಳಗೆ ಏನು ಕೊಬ್ಬಿನ ಅಂಶ ಇರ್ತೈತಲ್ಲ, ಅದರಿಂದ ಸಾವಿರಾರು ರೂಪಾಯಿ ಬೆಲೆ ಬಾಳು ಕ್ರೀಮ್ ತಯಾರಿಸ್ತಾರೆ ನೋಡು. ಆ ಗುಟ್ಲಿನೂ ಸಹಿತಕ್ಕೆ ಅಷ್ಟು ಉಪಯೋಗಕ್ಕೆ ಬರ್ತದೆ, ಇಷ್ಟೆಲ್ಲ ಉಪಯೋಗ ಅದಾವ ನೋಡುವ. ಮತ್ತು ಮಾವಿನ ತೋರಣ ಅಂದಿ ಮಾಲಕ್ಕ ನೀನ, ಅದನ್ನ ಯಾಕೆ ಕಟ್ತಾರಂದ್ರೆ ಈಗ ಫಂಕ್ಷನ್ ಇದ್ದಾಗ ಮನಿ ಒಳಗೆ ಏನಾದರೂ ಹಬ್ಬ ಹರಿದನ ಇದ್ದಾಗ ಅದನ್ನ ಯಾಕೆ ಕಟ್ತಿದ್ರಂದ್ರೆ ಮಾವಿನಕಾಯಿ ಎಲೆ ಒಳಗೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರುತ್ತೆ, ಆಮೇಲೆ ಅದು ಜಲ್ದಿ ಬತ್ತಂಗಿಲ್ಲ ಅಂದ್ರೆ ಒಣಗಿ ಹೋಗಲ್ಲ. ಜನ ಜಾಸ್ತಿ ಕುಡ್ಕೊಂಡಾಗ ಆಮ್ಲಜನಕ ಪ್ರಮಾಣ ಕಡಿಮೆ ಆದಾಗ ಅದು ಅದು ಬ್ಯಾಲೆನ್ಸ್ ಮಾಡತ್ ಅನ್ನೋದಕ್ಕೆ ಅದನ್ನ ನಾವು ಯಾವಾಗ ತೋರಣ ಕಟ್ಟೋ ಮೂಲಕ ಅದಕ್ಕೊಂದು ಪ್ರಾಶಸ್ತ್ಯ ಕೊಟ್ರು. ನೋಡುವ ರಾಖಿ, ಎಷ್ಟೆಲ್ಲ ಮಾತಾತು, ಈ ಸೀಸನ್ ಬಿಡೋದು ಬೇಡ. ಮತ್ತೆ ಹಣ್ಣು ತಿನ್ನೋನು, ಗೊಜ್ಜು ಮಾಡ್ಕೊಳ್ಳೋನು, ಚಟ್ನಿ ಮಾಡ್ಕೊಳ್ಳೋನು, ಈ ಪೂರ್ತಿ ಸೀಸನ್ ನಾವು ದಿನಕ್ಕೊಂದ್ ಮಾವಿನ ಹಣ್ಣು ತಿನ್ನೋದ, ಆಮೇಲೆ ವಾರಕ್ಕೆ ಎರಡು ಸರಿ ಚಟ್ನಿ ಸಾರ್ ಮಾಡೋದ, ಹಂಗ ಮಾಡೋಣ. ಆಮೇಲೆ ನೋಡ್ರಾಖಿ, ಈ ಸಣ್ಣೆಲಿ ಹಣ್ಣು ಅಂತ ಒಂದು ಬರ್ತದ, ಎಲಿ ಸಣ್ಣಗಿರೋದಕ್ಕ ಸಣ್ಣೆಲಿ ಅಂತಾರ. ದೊಡ್ಡ ದೊಡ್ಡ ಹಣ್ಣು ಇದಕ್ಕೆ ಹುರುಕು ಮಾವು ಅಂತಾರ. ಬಹಳ ಮಂದಿ ಪ್ಯಾಟ್ಯಾಗ ಬಂದಾಗ ಹಸಿರು ಕಾಣೋದಕ್ಕ ಸಿಹಿ ಇರ್ತದೋ ಇಲ್ಲೋ ಅನ್ಕೋತಾರ, ಬಟ್ ಈ ಸಣ್ಣೆಲಿ ಹಣ್ಣಷ್ಟು ರುಚಿ ಯಾವುದೂ ಇಲ್ಲ. ಒಂದು ಹುಳಿ ಹಣ್ಣು ಹುಡುಕಿದ್ರೆ ಸಿಗಂಗಿಲ್ಲ ನೋಡುವ ಸಣ್ಣೆಲಿ ಮಾವಿನ ಹಣ್ಣು. ನಿಮ್ ತೋಟದಾಗ ಐತೆನಾ ಗಿಡ? ಹಾ ಐತಿ, ದೊಡ್ಡದಾದ್ಮೇಲೆ ನಿಂಗೆ ಕೊಡ್ತೀನಿ, ಅವಾಗ ನೋಡ್ನಿ. ಆತ್ ಬಿಡುವ, ಚಲೋ ಆತ್. ನಡಿ ನಡಿಯ ಮಾಲಕ್ಕ, ಬಂದ್ರು ನೋಡಿ ಎಲ್ಲಾರು ಮನ್ಯಾಗಿನ ಮಂದಿ, ಊಟ ಮಾಡೋಣ ನಡಿ. ಹಂಗ ನಡಿವ, ನಡಿ ಊಟ ಮಾಡೋಣ. ಆತ್, ಮತ್ತೆ ನಾಳೆ ನಾಡ್ದು ಹಂಗ ಬಾ ಹಂಗಾರ. ಬರೋಣ ಬರೋಣ, ಮಾವಿನಕಾಯಿ ಚಟ್ನಿ ಮಾಡಿ ಇಟ್ಟಿರ್ತೇನಂತ ತಗೊಂಡು ಹೋಗುವ. ತಗೊಂಡ ಹೋಗ್ತೀನಿ. ಮತ್ತೆ ಹೊಲಕ್ಕೆ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಕೇಳಿದ್ರಿ. ಭಾಗವಹಿಸಿದವರು ಮಾಲಾ ಸಾಂಬ್ರಾಣಿ ಹಾಗೂ ರಾಖಿ ಹಾನ್ಗಲ್. ಈಗ ಬದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ರಾಮನಗೌಡ ಶಂಕರಗೌಡ ಓದುಗೌಡ್ರು ಅವರೊಂದಿಗೆ ಸಮಗ್ರ ಕೃಷಿ ನಿರ್ವಹಣೆ ಈ ಬಗ್ಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಬಾದಾಮಿ ತಾಲೂಕು ನೀಲಗುಂದ ಗ್ರಾಮದ ರಾಮನಗೌಡ ಶಂಕರಗೌಡ ಓದುಗೌಡ್ರು ಪ್ರಗತಿಪರ ರೈತರು, ಬಹುಮುಖ ಪ್ರತಿಭೆಯುಳ್ಳ ಇವರಿಗೆ 2025 ಬಾಗಲಕೋಟೆ ಜಿಲ್ಲೆಯ ಕೃಷಿ ವಿಶ್ವವಿದ್ಯಾಲಯದಿಂದ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ದೊರಕ್ಯದ. ಇವ್ರನ್ನ ಮಾತನಾಡಿಸ್ತಾ ಇವರ ಕೃಷಿಯ ಬದುಕನ್ನು ನಾವು ತಿಳಿದುಕೊಳ್ಳೋಣಂತ. ರಾಮನಗೌಡ ಶಂಕರಗೌಡ ಓದುಗೌಡ ಅವರೇ, ತಮಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಿದ್ದಕ್ಕೆ ನಮ್ಮ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ. ನನ್ನ ಹೆಸರು ರಾಮನಗೌಡ ಶಂಕರಗೌಡ ಓದುಗೌಡ್ರ, ಸಾಕಿನ ನೀಲಗುಂದ, ತಾಲೂಕು ಬಾದಾಮಿ, ಬಾಗಲಕೋಟೆ ಜಿಲ್ಲೆ. ನಾನು ಪ್ರೈಮರಿ ಸ್ಕೂಲು ಅಂದ್ರೆ ಪ್ರಾಥಮಿಕ ಶಾಲೆ ನೀಲಗುಂದದಲ್ಲೇ, ಹೈಸ್ಕೂಲು ಎಸ್ ಎಸ್ ಎಲ್ ಸಿ ವರೆಗೆ ರಾಮದುರ್ಗ ತಾಲೂಕು ಸೊರೆಬಾಣದಲ್ಲೇ ಎಸ್ ಎಸ್ ಎಲ್ ಸಿ ಆಯ್ತು. ಆದಿಂದ ಸೂಟಿಗೆ ಅಂತೇಳಿ ನಮ್ಮೂರಿಗೆ ಬಂದೆ. ನಮ್ಮೂರಿಗೆ ಬಂದಾಗ ನಮ್ಮ ಒಕ್ಕಲುತನದ ನಮ್ಮ ಅಪ್ಪಾರಿಗೆ ಆರು ಮಂದಿ ಜನ ಮಕ್ಕಳು, ಸ್ವಲ್ಪ ಮಂದಿಗಳು ಬಹಳ ಮನೆಯಲ್ಲಿ ಇದ್ದದ ಕಾರಣ ಸ್ವಲ್ಪ ಭೂಮಿನೂ ಅಷ್ಟು ಸರಿಯಾಗಿ ಬೆಳೀತಿದ್ದಿಲ್ಲ. ಇದು ಏನು ಇದು ಅಂತೇಳಿ ನನ್ನಷ್ಟಕ್ಕೆ ನಾನು ವಿಚಾರ ಮಾಡಿಕೊಂಡು ಇದು ಇನ್ನು ಮುಂದೆ ಸಾಲಿ ಮುಂದುವರಿಸುವುದು ಬೇಡ, ಒಕ್ಕಲುತನ ವೃದ್ಧಿ ಮಾಡಿಕೊಂಡು ನಾನು ಒಂದು ಶ್ರೇಷ್ಠ ಶಿಕ್ಷಕನಾಗಿ ನಾನು ಬಾಳಬೇಕನ್ನುವಂಥ ಒಂದು ಮನದಾಶೆಯಿಂದ ನಾನು ಒಕ್ಕಲುತನ ಚಾಲು ಮಾಡಿದೆ. ಒಕ್ಕಲುತನ ಚಾಲು ಮಾಡಿದರೆ ಸ್ವಂತ ಬಾರ್ಕೋಲು ಜೊತೆಗೆ ಹಗ್ಗ, ಜಾತ್ರೆಗೆ ಹೋಗು ಬೇರೆ, ಬಿತ್ತು ಬೇರೆ, ಎಡಿ ಹೊಡು ಬೇರೆ, ಹಗ್ಗಗಳು ಬೇರೆ, ಬೈಕಲ್ಲಿ ಬೇರೆ, ಮುಗದಾನು ಬೇರೆ, ನನ್ನ ಸ್ವಂತ ಮಾಡಿಕೊಂಡು ನಾನು ಒಕ್ಕಲುತನ ಮಾಡಿಕೊಂಡು ಬಂದದ್ದು. ಇದರಲ್ಲೇ ನನ್ನದೇ ಒಂದು ಸ್ವಂತ ಸಾಮಗ್ರಿಗಳು ಬೇಕಾಗತ್ತಲ್ಲ, ಸ್ವಂತ ಬುದ್ಧಿ ಓಡಿಸಿ ಅವನು ಹಿಂಗೆ ಮಾಡ್ಬೋದು ಹಿಂಗೆ ಮಾಡಬೇಕು, ಬಡಿಗೇರಿಗಂತ ಅಲ್ಲಿ ಹೋಗಿ ನಾನು ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಹಿಂಗೆ ಮಾಡಿಸ್ಬೇಕು ಅನ್ನುವಂಥ ಒಂದು ವಿಚಾರದಿಂದ ಇದನ್ನೆಲ್ಲ ಮುಂದುವರಿಸ್ಕೊಂಡು ಬಂದು ನಾನು ಶ್ರೇಷ್ಠ ಕೃಷಿಕನಾಗಬೇಕೆಂಬ ಒಂದು ಹಂಬಲದಿಂದ ನಾನು ಒಳ್ಳೆ ಒಕ್ಕಲುತನ ಮಾಡ್ಕೊಂತ ಬಂದೆ. ತುಂಬ ಸಂತೋಷ. ತಾವು ಕಂಡಂತ ಕನಸನ್ನ ನನಸನ್ನ ಮಾಡ್ಕೊಂಡಿದ್ದೀರಿ. ಇವತ್ತು ಒಟ್ಟು ಎಷ್ಟು ಎಕರೆ ಹೊಲ ಇದೆ ತಮಗೆ? 10-12 ಎಕರೆ. 12 ಎಕರೆ ಹಂಗೆ ಎಲ್ಲ ಒಮ್ಮಗಲ್ದಾಗ ಎಲ್ಲ ಕೂಡಿ ಒಂದು 15 ಎಕರೆ ಅಂದ್ರೆ ಲೀಸ್ಗೆಲ್ಲ ತಗೊಂಡ್ ಹಂಗ ಮಾಡ್ಕೊಂಡು ಒಂದು 15 ಎಕರೆ. ಲೀಸ್ಗೆ 1 ಎಕರೆಗೆ ಎಷ್ಟು ಕೊಡ್ತೀರಿ ಅವ್ರಿಗೆ? ಆಮೇಲೆ ನೀರಾವರಿ ಜಮೀನು ಇದ್ದು ಬೋರ್ವೆಲ್ ಕರೆ, ಇರಿಗೇಷನ್ ಕರೆ, ಮಲಪ್ರಭಾ ಎಡದಂಡೆ, ಅದು 20-25 ಸಾವಿರ ರೂಪಾಯಿ 1 ಎಕರೆಗೆ ವರ್ಷಕ್ಕೆ ಕೊಡ್ತಾರೆ. ಲಾವಣಿ ಅವು ನಮ್ಮ ಸ್ವಂತ ಜಮೀನು ಅಲ್ಲದೆ ಅವನು ಮಾಡ್ಕೊಂತ ಹೊಂಟಿವ್ರಿ. ರಾಮನ್ಗೌಡ್ರೆ, 15 ಎಕರೆ ತಾವು ಒಟ್ಟಾರೆಯಾಗಿ ಜಮೀನನ್ನ ಉಳುಮೆ ಮಾಡ್ತಾ ಇದ್ದೀರಿ. ಈ ಉಳುಮೆ ಮಾಡುವ ಪೂರ್ವದಲ್ಲಿ ಭೂಮಿಯನ್ನ ಯಾವ ರೀತಿ ತಾವು ಹದವನ್ನ ಮಾಡ್ಕೋತೀರಿ? ಟ್ರ್ಯಾಕ್ಟರ್ಲಿ ನೇಗಿಲ ಹೊಡಿಸ್ತೀವ್ರಿ, ಒಂದಿಷ್ಟು ಬಿಸಿಲು ತಿಂದು ಅದು ಧೈರ್ಯ ಆದಿಂದ ಹೊಳ್ಳಿ ಮತ್ತೆ ರಂಟೆ ಗುಂಟೆ ಹೊಡೆದು ಒಂದು ಸಣ್ಣ ಮಾಡಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವ್ರಿ. ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ರಸಾಯನಿಕ ಮುಕ್ತ ಅಂತ ನಾವು ಈಗ ನಾವು ಬೆಲ್ಲದ ಗಣ ಹಾಕಿಂದ ರಸಾಯನ ಮುಕ್ತನ ಬೆಳ್ಕೊಂತ ಹೊಂಟಿವ್ರಿ. ಹಿಂಗಾಗಿ ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಉಪಯೋಗ ಮಾಡ್ಕೊಂತ ಹೊಂಟಿವ್ರಿ. ಅಂದ್ರೆ ಯಾವುದೇ ಕಾರಣಕ್ಕೂ ತಾವು ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟುಬಿಟ್ಟಿವ್ರಿ. ಇಷ್ಟ ನಡೆಸೋರಿ ಅಂದ್ರೆ ಈ ಸಾವಯವ ಗೊಬ್ಬರನ್ನ ಯಾವ ತರ ತಯಾರು ಮಾಡ್ಕೋತಿರ್ತಾವು? ನಮ್ದು ಈಗ ಬೆಲ್ಲದ ಗಣ ಹಾಕಿವ್ರಲ್ರಿ, ಕಬ್ಬಿನ ಮಳ್ಳಿ ಅಂತ ಬರ್ತೈತ್ರಿ, ವೇಸ್ಟ್ ಸಣ್ಣ ಪುಡಿ ಪಡ್ಲಿ ಎಲ್ಲವೂ ತೆಪ್ಪಿಗೆ ಹಾಕ್ತಿವಿ. ಆಮೇಲೆ ಗಾಣದಲ್ಲೇನೆ ಮತ್ತೆ ಜಗ ಬಾಳ ಹೋಗಬಾರ್ದು ಅಂತೇಳಿ ಮಗನ ಒಂದು ಇದರಿಂದ ಸೈಡ್ ಇದು ಒಂದು ಇರಲಿ ಅಂತೇಳಿ ನಮ್ಮ ಮಗ ಅದಕ್ಕೆ ಕುರಿ ಸಾಕಾಣಿಕೆ ಅನ್ನೋದೊಂದು ಒಂದು ಸೆಕ್ಷನ್ ಮಾಡ್ಕೊಂಡ ಅದರಲ್ಲೇ. ಹಿಂಗಾಗಿ ಅದು ಕುರಿ ಗೊಬ್ಬರ ಅದು ಮಳ್ಳಿ ಗೊಬ್ಬರ ಗಣದ ಎಲ್ಲವೂ ಸೇರಿಸಿ ದೊಡ್ಡ ತಿಪ್ಪಿನ ಆಗಿಬಿಡ್ತೈತ್ರಿ. ವರ್ಷ ಒಂದು 30-40 ಟ್ರ್ಯಾಕ್ಟರ್ ಗೊಬ್ಬರ ಉತ್ಪಾದನೆ ಮಾಡ್ತಾರೆ. ಅಂದ್ರೆ ಒಂದು ವರ್ಷಕ್ಕೆ ಒಂದು 30-40 ಟ್ರ್ಯಾಕ್ಟರ್ ಗೊಬ್ಬರ ಅದನ್ನ ಸಂಪೂರ್ಣವಾಗಿ ನಾವು ಭೂಮಿಗೆ ಹಾಕ್ಬಿಟ್ರೆ ಮತ್ತೆ ಯಾಕೆ ಬೆಳೆದು ಆರಾಮ್ ಬೆಳೆ ಹಾಕಿಟ್ಬಿಟ್ಟವ್ರು. ಅಂದ್ರೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಿಟ್ಬಿಟ್ಟವ್ರಿ. ಬಹಳ ಸಂತೋಷ. ಈಗ ತಾವು ಮುಖ್ಯ ಬೆಳೆಯಾಗಿ ತಮ್ಮ ಈ 15 ಎಕರೆ ಹೊಲದಲ್ಲಿ ಏನೇನ ಬೆಳೆಗಳನ್ನ ಬೆಳಿತೀರಿ? ಕಬ್ಬರಿ ವಿಶೇಷ ಅಂದ್ರೆ ಕಬ್ಬು, ಗೋವಿಂದೋಳ, ಬಾಳೆ, ಬೇಕಾದಷ್ಟು ಇಂಥ ಗೋಧಿ ಇಂಥ ಕಡ್ಲಿ ಇಂತ ಹಾಕೊಂಡು ಬಿಡ್ತೀರಿ ಮನೆಗೆ ಬೇಕಾದಷ್ಟು. ಇಷ್ಟು ಮಾತ್ರ ಸಮಗ್ರ ಬೇಸಾಯ ಮಾಡ್ತೀವಿ. ಈ ಕಬ್ಬನ್ನು ಬೆಳೀತಾ ಇದ್ರಲ್ಲ, ಕಬ್ಬನ್ನು ಯಾವ ತರ ನಾಟಿ ಮಾಡ್ತಾ ಇದ್ದೀರಿ? ಯಾವ ತಳಿಯನ್ನ ತಂದು ಯಾವ ತರ ಕಬ್ಬನ್ನ ಬೆಳೀತಾ ಇದ್ದೀರಿ? ಈಗ ಎಲ್ಲ ರೆಡಿ ಆಗಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಂದ 4 ಪುಟಿಗೊಂದು ಸಾಲ ಹೊಡಿತೀವ್ರಿ ನಾವು. 4 ಪುಟಿಗೊಂದು ಸಾಲ ಅಂದ್ರೆ ನಮ್ಮ ಎತ್ತುಗಳು ಬೇಡ ಅಂಥೇಳಿ ನಾವು ಸಣ್ಣ 21 HP ಕುಬೋಟ ಟ್ರ್ಯಾಕ್ಟರ್ ತಂದೀವ್ರಿ. ಈಗ ಅದು 10 ವರ್ಷದ ಮೇಲೆಯಿಂದ ಐತ್ರಿ. ಅಲ್ಲಿಂದ ಟ್ರ್ಯಾಕ್ಟರ್ಲೇನೆ ವೆಡಿ ಕುಂಟಿ ರೆಂಟಿ ಬಂತು ಎಲ್ಲವೂ ಟ್ರ್ಯಾಕ್ಟರ್ಲೇನೆ ಉಪಯೋಗ ಮಾಡ್ಕೊಂತ ನಾವು 4 ಸಾಲಿನ ಬೆಳೆ ಬೆಳಿತೀವ್ರಿ. ಅಂದ್ರೆ ಕಬ್ಬು ನಾಟಿ ಮಾಡುವಾಗ ಬೀಜೋಪಚಾರ ಮಾಡಿ ಎಲ್ಲ ಮಾಡ್ತಿರೋ ಯಾವ ತರ? ಹಂಗೂ ಮಾಡುತ್ತೀರಿ, ಏನು ವಿಶೇಷ ಬರುದಿಲ್ಲರಿ. ನಾವು ಮೊದ್ಲಕ್ಕೆ ಆಯ್ಕೆ ಮಾಡುವ ಮುಂದನ ಕಬ್ಬಿನ ಬೀಜ ನೋಡಿ ಕಬ್ಬು ನೋಡಿ ಆಯ್ಕೆ ಮಾಡ್ತೀವ್ರಿ. ಅಲ್ಲೇನು ನಮ್ಗೇನು ಅಂತ ಇದಕ್ಕೇನು ಹೋಗಿಲ್ಲ, ಅವನ್ನ ಕಡೆ ಹಚ್ಚಿಬಿಡ್ತೀವ್ರಿ. ಹಂಗೆ ಅಂದ್ರ ಯಾವ ತರ ಪದ್ಧತಿ ನಾಟಿ ಮಾಡೋದು ತಮ್ದು? 2 ತೊಣಸಿಗೊಂದು ಬೀಜ, 2 ತೊಣಸಿಗೊಂದು ಬೀಜ ಅವನ್ ಕಡಿದು ಅವ್ ನೀರಲ್ಲೇ ತುಳ್ಕೊಂಡು ಹೋಗ್ಬಿಡ್ತೀವಿ. ನೀರ್ ಹಾಸ್ಕೊಂಡು ಮುಂದ್ ನೀರ್ ಹಾಸಿದ್ರೆ ಹಿಂದಿನ ತುಳ್ಕೊಂಡ್ ಹೋಗ್ಬಿಡ್ತೀರಿ. ಬೆಸ್ಟ್ ಬರ್ತದ್ರಿ. ಈಗ 10,000 ಒಂದು ಈಗ ಅದಕ್ಕೆ ಆದ್ಯತೆ ಐತಿ, ಅದನ್ನ ಉಪಯೋಗ ಮಾಡಕತ್ತೀರಿ ಈ ಸದ್ಯ. ಅಲ್ಲ, ಇದು 86 ವಿಶೇಷತೆ ಏನಂತೀರಿ? ಏನ್ ಅದು ಚಲೋ ಬರ್ತದ್ರಿ, ಬೆಲ್ಲ ತಯಾರ ಮಾಡಕ ಸ್ವಲ್ಪ ಹೆಚ್ಚಾಗತ್ತೀರಿ ಅದು. ಮತ್ತೆ ಇನ್ನೊಂದು 265 ಸಂಕೇಶ್ವರ ತಳಿ ಬರ್ತಿತ್ತಲ್ಲ, ಅದನ್ನ ಹಚ್ಚಿರಿ. ಅದು ಚಲೋ ನೋಡ್ರಿ, ಅದು ಚಲೋ, ಅದು ಚಲೋ. ಆದ್ರೆ ನಾವು ಹಚ್ಚಿಲ್ಲ, ಅದನ್ನ ಹಚ್ಚಿಲ್ಲ. ಈಗ 86 ಬೆಲ್ಲಕ್ ಬೆಸ್ಟ್ ಐತ್ರಿ. ಆಮೇಲೆ ಗಂಗಾವತಿ ತಿಂದಿತ್ತು, ಅದಂತೂ ತೀರ ಚಲೋ, ಅದನ್ನ ಬೆಳ್ಕೊಂತ ಬಂದಿದ್ವಿ ನಾವು. ಈಗೇನು ಹೊಸ್ತಾಗಿ ಏನು ತಳಿಗಳನ್ನ ಕಂಡು ಹಿಡ್ಕೊಂಡ್ ತಗೊಂಡಾರಲ್ಲ, ಅವನ್ನ ನೋಡು. ಸದ್ಯಕ್ಕೆ ಈಗ ಯಾವ್ದದ ನಿಮ್ಮಲ್ಲಿ ತಳಿ? 10,001 ಈ ತಳಿಯನ್ನ ಬೆಳೀತಾ ಇದ್ದಾರೆ. ಕಬ್ಬು ಬೆಳೆದ ಮೇಲೆ ಏನ್ ಮಾಡ್ತೀರಿ? ಅದನ್ನ ಎಲ್ಲಾನು ಮಾಡ್ತೀರಿ. ಹೆಚ್ಚಿಗೆ ಆದದ್ದನ್ನ ರೈತರು ಕಬ್ಬು ಬರ ಕಟ್ಟಿದ್ವಪ್ಪ ಅಂತಂದ್ರೆ ನಮ್ಮದು ಸ್ವಲ್ಪ ನಿಧಾನ ಮಾಡ್ಬಿಡ್ತೀವಿ. ಬೆಲ್ಲ ಮಾಡ್ತೀರಿ ಅಂದ್ರೆ ನೀವ ಒಂದು ಗಾಣ ತಯಾರು ಮಾಡ್ಕೊಂಡಿರ? ನಮ್ದೇ ಸ್ವಂತ ಗಾಣ ಹಾಕಿವ್ ನಾವು. ಯಾವಾಗ ಗಾಣ ಹಾಕಿವು? ಈಗ ಇದು 5ನೇ ವರ್ಷ ಈ ಸೀಸನ್. ಗಾಣ ತಯಾರು ಮಾಡ್ಕೊಂಡಿರಲ್ಲ, ಇದಕ್ಕೆ ಎಷ್ಟು ಖರ್ಚು ಬಿತ್ತು? ಯಾವಾಗ ಇದನ್ನ ಗಾಣ ತಯಾರು ಮಾಡಿದ್ರು? ಒಂದು 58 ಲಕ್ಷ ಖರ್ಚು ಮಾಡಿವ್ರಿ. 58 ಲಕ್ಷ ಬಿಲ್ಡಿಂಗ್ ಬಂತು, ಗಾಣ ಬಂತು, ಒಲಿ ಬಂತು, ಕಡಂಗಿ ಬಂತು, ಎಲ್ಲವೂ ಕೂಡಿ ಅಷ್ಟು ಖರ್ಚಾಗಿತ್ತು. ಗಾಣ ನೋಡಾಗ ಬರ್ತಾರ್ರಿ, ನಮ್ಮ ಸ್ವಂತಕ್ಕಂತ ನೀವು ಮಾಡ್ಕೊಂಡು ಬೇರೆ ಕಡೆ ಇದನ್ನ ಕಬ್ಬುಗಳನ್ನ ಬೆಳೆದಿದ್ದನ್ನ ಒಯ್ಬಾರ್ದು ಅಂತ. ಎಲ್ಲವೂ ಅದು ಆತು, ನಮ್ಮ ರೈತರಿಗೂ ಆತು, ನಮ್ಮ ಸ್ವಂತಕ್ಕೂ ಆತು. ರೈತರಿಗೆ ಒಂದು ದೊಡ್ಡ ಅನುಕೂಲ ಆಗ್ಬಿಟ್ಟಿ. ಈಗ ಈಗ ಫ್ಯಾಕ್ಟ್ರಿ ಹೋಗ್ಲಿಲ್ಲಪ್ಪ ಅಂತಂದ್ರೆ ಬಡ ಬಡ ಬಂದು ಬೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಈಗ ಬೆಲ್ಲ ಮಾಡಿಸ್ಕೊಂಡು ಹೋಗ್ತಾರಂದ್ರೆ ಈಗ ನೀವು ಬೆಳೆದಂತ ಕಬ್ಬನ್ನು ಸಾವಯವ ಬೆಲ್ಲ ತಯಾರ ಮಾಡ್ಕೊಂಡು ಮಾರ್ತೀರಿ? ಅನಂತರ ರೈತರಿಗೂ ಅನುಕೂಲ ಆಗ್ಲಿ ಅಂತಂದು ಅವ್ರಿಗೆ ಅವ್ರದೇ ಕಬ್ಬನ್ನ ತಗೊಂಬಂದ್ರಿಗೆ ತಾವು ಬಾಡಿಗೆ ರೂಪದಲ್ಲಿ ಬೆಲ್ಲ ಮಾಡ್ಕೊಟ್ಬಿಡ್ತೀವ್ರಿ. ಎಷ್ಟು ಚಾರ್ಜ್ ಮಾಡ್ತೀರಿ ಇದನ್ನ ಬೆಲ್ಲ ತಯಾರು ಮಾಡ್ಕೊಂಡು? ಅಡಿಗೆಗೆ 2 ಟನ್ ಕಬ್ಬು ಹೋಗತ್ರಿ. ಕಬ್ಬು ಹೋಗುತ್ತೆ 2 ಕ್ವಿಂಟಲ್, 25 ಕೆಜಿ, 35 ಕೆಜಿ, ಮೇ ಸುಮಾರಿಗೆ 2.5 ಕ್ವಿಂಟಲ್ ಮಟ ಅಂದ್ರೆ ಪರ್ ಟನ್ಗೆ ಒಂದು ಕ್ವಿಂಟಲ್ನು 20-25 ಕೆಜಿ ಮಟನ್ ಬೆಳ್ಬಿಟ್ಟು ಬಾಡಿಗೆ ಅವ್ರಿಗೆ ಬರ್ತಂತಲ್ಲ, ಅವ್ರಿಗೆ 4,000 ರೂಪಾಯಿಗೆ ಒಂದು ಅಡಿಗೆ 2 ಟನ್ ಕಬ್ಬಿಗೆ, ಒಂದು ಅಡಿಗೆಗೆ ಅದ್ರ ಪೈಕಿ ಬಾಡಿಗೆ ನಮಗೆ ಕೊಡೋದು ಅವರು 4,000 ರೂಪಾಯಿ. 4,000 ಕೊಡ್ತಾರೆ ಅವ್ರು. ಏನು ಇನ್ನೊಂದು ಏನು ಬರೀ ಬೆಲ್ಲ ಹೇಳ್ಕೊಂಡು ಹೋಗೋದು ಒಂದೇ ಕೆಲಸ, ಎಲ್ಲವೂ ನಾವು ನೋಡ್ಕೊತೀವಿ. ಅವ್ರು ಕಬ್ಬು ತಗೊಂಬರ್ಬೇಕು, ಬೆಲ್ಲ ಮಾಡ್ಕೋಬೇಕು. ನಿಮ್ದು ಏನ್ ಚಾರ್ಜ್ ಅದ ಗಾಣದ? ಅಷ್ಟನ್ನು ಕೊಟ್ಟು ಕಬ್ಬು ಇಲ್ಲ, ನಮ್ ಗಾಣಕ್ಕೆ ಬಂದು ಇಳಿಬಿಟ್ರೆ ಮುಗಿದು ಹೋಗ್ತಾ ಅವ್ರ ಕೆಲಸ. ಒಂದೇ ಅವರು ಏನು ಬೆಲ್ಲ ಹೇಳ್ಕೊಂಡು ಹೋಗುದು ಬಾಡಿಗೆ ಕೊಟ್ಟು. ಅಂದ್ರೆ ಇದು ರಾಸಾಯನಿಕ ಮುಕ್ತ ಬೆಲ್ಲ, ರಾಸಾಯನಿಕ ಮುಕ್ತ ಬೆಲ್ಲ ಮಾಡಿಸ್ಕೊಂಡು ನಾವು ಮನೆಯಲ್ಲೇ ನಮ್ ಬೀಗರು ಬಿದ್ರು ಅಂತಂದ್ರೆ ಎಲ್ಲರೂ ತಿನ್ನಾಕ ಅಂತೇಳಿ ಅವರು ಕಬ್ಬು ಕೊಟ್ಟು ನಮ್ ಕೂಡ ಬೆಲ್ಲ ಮಾಡಿಸ್ಕೊಂಡು ಹೋಗ್ತಾರ, ರಾಸಾಯನಿಕ ಮುಕ್ತ ಅಂತ ಹೇಳಿ ಬರ್ತಾರ. ಬಹಳ ಸಂತೋಷ. ಮಾರುಕಟ್ಟೆ ಹೇಗಿದೆ ಅಂತೀರಿ ಇದ್ರದ್ದು? ಕಬ್ಬನ್ನ ಬೆಲ್ಲ ಅಲ್ದನ ಈಗ ಫ್ಯಾಕ್ಟ್ರಿಗೆ ಹಾಕಿದಾಗ ಒಂದು ಕ್ವಿಂಟಲ್ ಯಾವ ತರ ರೇಟ್ ಕೊಡ್ತಾ ಇದ್ರ ತಮಗ? ಅವ್ರು ಈ ಸಲ 3,300 ಪರ್ ಟನ್ಗೆ. ಪರ್ ಟನ್ಗೆ 3,300 ರೂಪಾಯಿ ಈಗ ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಆಯ್ತು. ಈಗ ಈ ಸಲ ಎಷ್ಟು ಟನ್ ಕಬ್ಬು ಬೆಳಿತೀರಿ ತಮ್ಮ ಹೊಲದಲ್ಲಿ ತಾವು? ನಾವ್ರೆ ಒಂದು 500 ಮೇಲೆ ಬೆಳಿಬಿಟ್ರಿ. 500 ಟನ್ ಮೇಲೆ ಬೆಳಿ. 500 ಟನ್ ಮೇಲೆ ಬೆಳಿತೀರಿ. ಈ ಸಮಗ್ರ ಬೇಸಾಯನು ಈ ಕಬ್ಬಿನ ಜೊತೆಗೆ ಮಾಡ್ತಾ ಇದ್ದೀರಿ. ತಾವು ಕಬ್ಬು ಬೆಳಿತಾ ಈ ಸಾಲಿನಿಂದ ಸಾಲಿಗೆ ಅಥವಾ ಈ ಸಸಿಯಿಂದ ಸಸಿಗೆ ಎಷ್ಟು ಪೂಟು ಬಿಟ್ಟು ಅಂತರ್ ಬೇಸಾಯಗಳನ್ನ ಮಾಡ್ತೀರಿ? 4 ಪೂಟಿಗೆ ಒಂದು ಸಾಲು ಹೊಡಿತೀವ್ರಿ. ಒಂದು ಸಾಲಿನಿಂದ ಸಾಲಿಗೆ, ಬೀಜದಿಂದ ಬೀಜಕ್ಕೆ ಒಂದು ಪೂಟಿ ಅಂತರ ಮಾಡ್ಕೊಂತೀವಿ. ಒಂದು ಪೂಟಿಗೆ ಒಂದು ಬೀಜ. ರಾಮನ್ಗೌಡ್ರ, ತಾವು ಕಬ್ಬನ್ನ ಬೆಳೀತಾ ಇದ್ರಿ, ಈ ಕಬ್ಬಿನ ಬೆಳೆಯ ಮಧ್ಯದಲ್ಲಿ ತಾವು ಅಂತರ ಬೇಸಾಯ ಮಾಡ್ತಾ ಸಮಗ್ರ ಬೇಸಾಯ ಮಾಡ್ತಾ ಇದ್ದೀವಿ. ತಾವು ಯಾವ್ಯಾವ ಬೆಳೆಗಳನ್ನ ಈ ಅಂತರ ಬೇಸಾಯವಾಗಿ ಕೈಗೊಂಡಿದ್ದೀರಿ? ತಪ್ಪಲ ಪಲ್ಲೆ ಅಂತಂದ್ರೆ ಕೊತ್ತಂಬರಿ, ತರಕಾರಿಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಇಂಥವು ಹಾಕಿ, ಮೂಲಂಗಿ ಇಂಥವು ಹಾಕಿ, ಸ್ವೀಟ್ ಕಾರ್ನ್ ತೆಗೆದು ಬಿಡ್ತೀವ್ರಿ. ಅದ್ರ ಮಧ್ಯದೊಳಗ ಸ್ವೀಟ್ ಕಾರ್ನ್ ಅಂತೇಳಿ ಮನುಷ್ಯರು ತಿನ್ನೋದ್ರಿ ಅದು. ಅದನ್ನ ಪ್ರತಿಯೊಂದು ಸಾಲಿಗೆ ಹಾಕ್ತೀವ್ರಿ. ಸಾಲಿಗೆ ಹಾಕಿದಾಗ ಮಾರ್ಕೆಟ್ ಮಾಡ್ತೀವ್ರಿ. ಅದನ್ನ ಯಾವುದು ತೆಣಿ ಮುರಿದು ಏನ್ರಿ, ಹಸಿ ತೆಣಿಯನ್ನು ಮುರಿದು ಕಳಿಸ್ತೀವ್ರಿ ಮಾರ್ಕೆಟ್. ಈಗ ತರಕಾರಿ ಅಂದ್ರೆ ಯಾವ್ಯಾವ ಬೆಳಿತೀರಿ ತಾವು? ಈ ಬೆಂಡಿ ಬೆಳಿತೀವಿ, ಚವಳಿ ಹಾಕಿರ್ತೀವ್ರಿ, ಎಲ್ಲಾ ತರಕಾರಿ, ಹರಿಪಲ್ಲೆ ಅಂತೀವ್ರಿ, ರಾಜಗಿರಿ ಅಂತೀವಿ, ಹೌದೌದು, ತಪ್ಪಿನ ಪಲ್ಲೆ, ಇಂಥವೆಲ್ಲ ಹಾಕ್ತೀವಿ. ಸ್ವಲ್ಪ ಟೈಮ್ದಾಗ ಕಡೆಗೆ ಆಗಿಬಿಡ್ತೀವಿ, ನಮ್ಮ ಮನೆ ಬಳಕೆಗೆ ಆಗ್ಬಿಟ್ಟು ಉಳಿದನ್ನ ತಾವು ಮಾರ್ತೀವಿ, ಹಾಕೊಂತೀವ್ರಿ. ಅನುಕೂಲ ಆಗಿದೆ ಅಲ್ಲ? ಅನುಕೂಲ ಆಗಿದೆ. ಈಗ ಕಬ್ಬಲ್ದನ್ನ ಮುಖ್ಯವಾಗಿ ಮತ್ತ ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ? ಗೋವಿನ ಜೋಳ. ಅದು ಎಷ್ಟು ಎಕರೆ ಹಾಕಿರಿ ಗೋವಿನ ಜೋಳ? 3-4 ಎಕರೆ ಹಾಕಿರ್ತೀವಿ ಬಿಡ್ರಿ ಅದನ್ನು. ಅದು ಚೆನ್ನಾಗಿ ಫಸಲು ಬರುತ್ತೆ, ಚೆನ್ನಾಗಿ ತಗೋತೀರಿ? ತಮ್ದು ನೀರಾವರಿ ಭೂಮಿ ಇರೋದ್ರಿಂದ ಯಾವುದೇ ಸಮಸ್ಯೆ ತೊಂದರೆ ಇಲ್ಲ ನಮ್ಗೆ. ನೀವು ಮಳೆ ಹೋತು ಒಣಗಿತಪ್ಪ ನನ್ನ ಹೊಲ ಒಣಗಿತ ಅನ್ನೋಂಗಿಲ್ಲ ನಾವು. ಯಾವ ತಳಿ ಗೋವಿನ ಜೋಳ ಹಾಕ್ತಿರ್ತಾವ? ಕಾರ್ಗಿಲ್ ಪೈನೀರು ಚಾಂಪು ಉಪ ಮಾಡ್ಕೊಂಡು ಚಲೋ ಬೆಳಿ ಗೋವಿನ ಜೋಳ ಬೆಳಿತೀವಲ್ಲ ಅವು ಮಾತ್ರ ಇವು ಕಾರ್ಗಿಲ್ ಇಂಥವ್ ಹಾಕ್ತಿವ್ರಿ. ಪೈನೀರು ಚಾಂಪು ರಾಶಿ ಇವನ್ನೆಲ್ಲ ಗೋವಿನ ಜೋಳಕ್ಕೆ ಗೋವಿನ ಜೋಳ ಸ್ವೀಟ್ ಕಾರ್ನ್ಗೆ ಅದು ಸ್ವೀಟ್ ಕಾರ್ನ್ಗೆ ಅದು ಸಪ್ರೇಟ್ ಅದು ಒಂದು ವೆರೈಟಿನೇ ಇರ್ತೈತಿ ಏನ್ರಿ. ಅದನ್ನು ಚೆನ್ನಾಗಿ ಬರ್ತಾ ಇದ್ರಿ ಆಗದ್ರಿ ಪಸಂದ್ ದೊಡ್ಡ ಚೆನ್ನಿ ಆಗುತ್ತೆ. ಈಗ ತಾವು ಸ್ವೀಟ್ ಕಾರ್ನ್ ಬೆಳಿತಾ ಇದ್ದೇನೆಂದ್ರೆ ಅದು ಹೆಂಗ ಪೀಸ್ ಗಂಟ್ಲಿ ಕೊಡ್ತಿರೋ ಅಥವಾ ಬ್ಯಾಗ್ ತರ ಮಾಡಿ ಮಾರ್ತಿರೋ? ಬ್ಯಾಗ್ ಗಂಟ್ಲಿ ಮಾರ್ತಿರೋ. ಎಷ್ಟು ಬ್ಯಾಗ್ ಆಗುತ್ತೆ ರೀ ಒಂದ್ ಎಕರೆಗೆ? ಒಂದ್ ಎಕರೆಗೆ ಒಂದು 100 ಬ್ಯಾಗ್ ಮಟ ಆಗುತ್ತೆ. ಒಟ್ಟ ಎಷ್ಟು ಎಕರೆ ಹಾಕಿರಿ ಹಿಂಗ ಸ್ವೀಟ್ ಕಾರ್ನ್ ತಾವು? ಅದು ಎಷ್ಟು ಕಪ್ ಹಚ್ಚಿರ್ತೀವಿ ಅಷ್ಟು ಕಪ್ ಮಾಡಿರ್ತೀರಿ ಹಿಂಗ. ಮತ್ತೆ ಕುಳೆದಾಗ ಪಳೆದಾಗ ಮಾಡಕ್ ಬರ್ತಲ್ರಿ ಅದು ಕಬ್ಬಿನ ಮಧ್ಯದಲ್ಲಿ ಎಷ್ಟು ಹಚ್ಚಿರ್ತೀವಿ ಕಬ್ಬು ಹೊಸ ಕಬ್ಬು ಹಚ್ಚುವಾಗ ಆ ಕಬ್ಬಿಗೆ ಮಧ್ಯಂತರದೊಳಗೆ ಒಂದ್ ಸಾಲ್ ಅದನ್ನ ಮಾಡಿರ್ತೀರಿ ಹಿಂಗ್ರಿ. ಅಂದ್ರೆ ಕಬ್ಬಿಗೆ ಡಿಸ್ಟರ್ಬ್ ಆಗುದಲ್ರಿ? ಹೌದು ಡಿಸ್ಟರ್ಬ್ ಆಗಲ್ಲ. ಅದ್ರದ್ದು ಬೆಳೆ ಬಂದಾಗ ನಿಮ್ಗೆ ಇದ್ರದ್ದು ಲಾಭ ಆಗುತ್ತೆ. ಅದನ್ನು ಎರಡೂವರೆ ತಿಂಗಳಿಗೆ ಕುಲ್ ಆಗ್ಬಿಡ್ತೈತ್ರಿಪ್ಪ ಅದು ಏನ್ರಿ. ನಮ್ ಕಬ್ಬು ಮತ್ತೆ ಬೆಳೆಸಕ್ ಅನುಕೂಲ ಆಗ್ಬಿಡ್ತೈತಿ. ಎಡಿ ಪಟ್ಟಿ ರೆಂಟಿ ಮಾಡಕ್ಕೆ ಅನುಕೂಲ ಆಗ್ಬಿಡ್ತೀವಿ. ಉಳ್ಳಾಗಡ್ಡಿನು ತಾವು ಬೆಳಿತೈತಿ? ಉಳ್ಳಾಗಡ್ಡಿನ ಬೆಳಿತು. ಉಳ್ಳಾಗಡ್ಡಿ ಯಾವ ತಳಿ ಅಂತ ತಗೊಂಡ್ಬರ್ತೀರಿ? ಎಷ್ಟು ಎಕರೆ ಹಾಕಿದಿರಿ? ಯಾವ ತರ ಇದೆ ಮಾರ್ಕೆಟ್ ಈಗ? ಹೆಚ್ಚಾಗಿ ನಾವು ಬೀಜ ಹಿಡಿದ್ರೆ ನಾವು ಬೀಜ ಮಾಡ್ಕೊಂತೀವ್ರಿ ಏನ್ರಿ. ಈ ಪ್ಯಾಕೆಟ್ ಬೀಜ ಪದ ಹಾಕೋದೇ ಇಲ್ಲ, ಹಾಕೋದೇ ಇಲ್ಲ. ತಾವ ಬೀಜ ಮಾಡ್ಕೋತೀರಿ? ನಾವು ಸ್ವಂತ ಬೀಜ ಮಾಡ್ಕೊಂಡು ಹಾಕಿರ್ತೀವ್ರಿ. ರಾಮನ್ಗೌಡ್ರೆ, ತಾವು ಏನು ಈರುಳ್ಳಿಯನ್ನ ಉಳ್ಳಾಗಡ್ಡಿಯನ್ನ ಏನು ಬೆಳೀತಾ ಇದ್ದೀರ? ಈ ಮಾರುಕಟ್ಟೆ ರೇಟ್ ಚೆನ್ನಾಗಿದ್ರೆ ತಮಗೆ ಬೆಳೆದಂಥದ್ದು ಯಾವುದೇ ನಷ್ಟ ಆಗೋದಿಲ್ಲ, ರೇಟ್ ಆಗುತ್ತೆ. ಕೆಲವೊಮ್ಮೆ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ರೇಟೇ ಇರೋದಿಲ್ಲ, ಅಂತ ಸಂದರ್ಭದಾಗ ಏನ್ ಮಾಡ್ತಿರಿ ತಾವು? ಅದನ್ನ ಭೂಮಿಯಾಗ ನೆಗಳ ಹೊಡೆದು ಮುಚ್ಚಿಬಿಡ್ತೀವ್ರಿ. ಭೂಮಿ ಒಳಗನ? ಭೂಮಿ ಒಳಗ. ಅಂದ್ರೆ ತಮಗೆ ರೇಟ್ ಸಿಗ್ಲಿಲ್ಲ ಅಂದ್ರೆ? ರೇಟ್ ಸಿಗ್ಲಿಲ್ಲ ನಾವು ಅದನ್ನ ಮಾಡ್ತೀವಿ. ಈ ಸಲ ಹಂಗ ಮಾಡಿನ್ರಿ. ಎಷ್ಟು ಎಕರೆ ಈ ಸಲ? ಒಂದು 2-3 ಎಕರೆ ಹಾಕಿದ್ರಿ. ಅದನ್ನ ನೆಗಳ ಹೊಡೆದು ಮುಚ್ಚಿಬಿಟ್ಟಿವ್ರಿ. ನೆಗ್ಲ ಹೊಡೆದು ಮುಚ್ಚಿಬಿಟ್ರಿ ಅಂದ್ರೆ ಅದು ಭೂಮಿಗೆ ಫಲವತ್ತತೆ ಆಗತ್ತೆ? ಫಲವತ್ತತೆ ಅಂದ್ರೆ ನಾವು ಈಗೇನು ಸೆಣಬು ಗಿಣಬು ನಾವು ತಪ್ಪಲ ಬೆಳಿತೀವಲ್ರಿ, ತಪ್ಪಲ ಬೆಳೆದು ಹಸಿರಲ್ಲೇ ಗೊಬ್ಬರ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚಾಗತ್ರಿ ಅದು. ಬಾರಿ ಏನದು ನೋಡ್ತಕ್ಕದ ಬೆಳಿ ಆಗತ್ರಿ ಕಬ್ಬು. ಅಂದ್ರೆ ಮುಂದಿನ ಬೆಳೆಗೆ ಅದು ಅನುಕೂಲ, ಹದವಾಗಿರುತ್ತೆ, ಗೊಬ್ಬರವನ್ನು ಒದಗಿಸಿಕೊಟ್ಟಂಗ. ಬಹಳ ಸಂತೋಷ. ತಮ್ಮ ಏನು 15 ಎಕರೆದಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ಕಬ್ಬಾಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಇವುಗಳನ್ನ ಅಲ್ಲದೆ ತಾವು ಈ ಬದುವಿನಲ್ಲಿ ಯಾವ್ಯಾವ ಗಿಡಗಳನ್ನ ಹಾಕಿದ್ರಿ? ತೆಂಗಿನ ಗಿಡಗಳು. ತೆಂಗಿನ ಗಿಡ ಬಾರ್ಡರ್ ಹೆಚ್ಚು ಹೊಲಕ ಹಚ್ಚಿರೋದಲ್ರಿ. ಬಾರ್ಡರ್ ಹೆಚ್ಚು ಬದುವಿಗೆ ಬದುವಿಗೆ ಬದುವಿಗೆ ಒಂದ 100 ತೆಂಗಿನ ಗಿಡ ಅವ್ರಿ. 100 ತೆಂಗಿನ ಗಿಡ. ಅದಕ್ಕೆ ಕ್ರಾಸಿಂಗ್ ಮಾಡಿ ಎರಡು ತೆಂಗಿನ ಗಿಡ ರೀ, ಒಂದು ಕ್ರಾಸಿಂಗ್ ನಡಕ ಒಂದು ಮಾವಿನ ಗಿಡ. ಇನ್ನೂ ಕಾಯಿ ಆಗಾಕತ್ತಿಲ್ರಿ ಈಗ, 4-5 ವರ್ಷ ಆತ್ರಿ. ಆನಂತರ ಮತ್ತೆ ಯಾವ ಗಿಡ ಅದಾರಿ ಬದುವಿನಾಗ? ಮಾವಿನ ಗಿಡ, ದಾಳಿಂಬ್ರಿ, ಚಿಕ್ಕು ಗಿಡ. ಮಾವಿನ ಗಿಡ ಎಷ್ಟು ಅದಾವ್ರಿ? ಮಾವಿನ ಗಿಡ ಅವು ಅಷ್ಟಕ್ಕವ್ರಿ, 60-70 ಮಾವಿನ ಗಿಡನೂ ಅದಾವ್ರಿ. ತೆಂಗಿನ ಗಿಡ 150, ಇದೊಂದು 60-70. ಮತ್ತೆ ಯಾವ್ಯಾವ ಹಣ್ಣುಗಳನ್ನ ಹಾಕಿರಿ ತಾವು ಬದುವಿನ? ಚಿಕ್ಕು ಗಿಡ ರೀ, ಚಿಕ್ಕು ಸೀತಾಫಲ, ಇವು ರಾಮಫಲ, ಇಂಥವೆಲ್ಲ ಮನೆಗೆ ಬೇಕಾಗಿರ್ತಾವ. ಬೇಕಾದಷ್ಟು ಲಿಂಬೆ ಗಿಡ ಇಂಥವೆಲ್ಲ. ಈ ಮಾವಿನ ಗಿಡದೊಳಗೆ ಇವು ಬೇರೆ ಬೇರೆ ವೆರೈಟಿ, ರತ್ನಗಿರಿ, ಅಪ್ಪುಸು, ಇವನ್ನೆಲ್ಲ ಇಂಥ ವೆರೈಟಿಗಳು ಮೆಚ್ಚಿಕೊಂಡು ತಗೊಂಡು ಬಂದು ಪ್ಲಾಂಟ್ ಮಾಡೇನಿ. ಸಾವಯವ ಗೊಬ್ಬರಗಳನ್ನ ಬಳಸ್ತಾನೆ ತಾವು? ಯಾಕಂದ್ರೆ ಕುರಿ ಸಾಕಾಣಿಕೆನೂ ಮಾಡೇನೇನ್ರಿ, ಅದರ ಬಂದಂಥ ಕುರಿ ಹಿಕ್ಕೆಗಳಿಂದ ತಾವು ಗೊಬ್ಬರಕ್ಕಾಗಿ ಬಳಸ್ತಾ ಇದ್ದೀರಿ. ಕಬ್ಬನ್ನು ಬೆಳೀತಾ ಇದ್ರಿ, ಕಬ್ಬಿನ ರೌದಿ ಮತ್ತು ಗಾಣ ಉಳಿತಕ್ಕಂಥ ವೇಸ್ಟೇಜನ್ನು ಸಹ ತಾವು ಉಪಯೋಗ ಮಾಡಿಕೊಂಡು ಸಂಪೂರ್ಣವಾಗಿ ಸಾವಯವ ಗೊಬ್ಬರವನ್ನು ಬಳಸ್ತಾ ಇದ್ರಿ. ಭಾಳ ಸಂತೋಷ. ಇವತ್ತಿನ ಕಾಲದಲ್ಲಿ ಎಲ್ಲ ರೈತರು ಏನು ಮಾಡ್ತಾರಪ್ಪ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಬಳಸೋದ್ರಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ತಾವು ಈ ಒಂದು ಸಾವಯವ ಗೊಬ್ಬರವನ್ನು ಅಳವಡಿಸ್ಕೊಂಡಿರೋದ್ರಿಂದ ಬೇರೆಯವರಿಗೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಈ ನಿಟ್ಟಿನಲ್ಲಿ ತಾವು ಶ್ರಮವನ್ನು ವಹಿಸ್ತಾ ಇದ್ದೀರಿ, ತುಂಬ ಸಂತೋಷ. ಈ ಯೂನಿವರ್ಸಿಟಿಯವರು ತಮಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಿದರು, ಹೇಗೆ ತಮ್ಮನ್ನು ಗುರುತಿಸಿದರು, ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಲಿಕ್ಕೆ ಮುಂದಾದರು ಅಂತ? ಕೃಷಿ ಸಂಪರ್ಕ ಕೇಂದ್ರದೊಳಗೆ ಕೃಷಿ ಅಧಿಕಾರಿಗಳು ಅವರು ಬಂದು ನಮ್ಮನ್ನೆಲ್ಲನೂ ನೋಡಿದ್ರು. ಅವರು ಬಂದು ಅವ್ರ ಕಾಂಟ್ಯಾಕ್ಟ್ನು ಇದ್ದೆ, ಹಿಂಗೆ ಬರ್ರಿ, ಹಿಂಗೆ ಹಿಂಗೆ ಇದಕ್ಕೇನು ಮಾಡ್ಬೇಕ್ರಿ, ಅದಕ್ಕೇನು ಮಾಡ್ಬೇಕು ಅಂತೇಳಿ ನಾವನ್ನು ವಿಚಾರ ಮಾಡಲಾಗಿ ನಮ್ಮನ್ನು ಅವರು ಗುರುತಿಸಿಕೊಂಡ್ರು. ಇವ್ರು ಏನು ಮಾಡ್ತಾರಲ್ಲ ಅಡ್ಡಿಲ್ಲ ಅಂಥೇಳಿ ನನಗೆ ಅವರು ಸ್ಕೋಪ್ ಕೊಟ್ಕೊತ ಹೋಗಿಬಿಟ್ರು. ಹೀಗಾಗಿ ಬಂದು ಎಲ್ಲನೂ ನೋಡ್ಕೊತ ಹೋಗ್ತಿದ್ದರು ಅವರು. ಅವರು ಹೀಗಾಗಿ ನಮ್ಮನ್ನು ಎಲ್ಲ ವಿಷಯದೊಳಗೂ ಗುರುತಿಸಿಕೊಂಡ್ರು ಅವರು. ಅಂದ್ರೆ ತಾವು ಮಾಡ್ತಕ್ಕಂಥ ವ್ಯವಸಾಯ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿ ಗುರುತಿಸಿ ತಮಗೆ ಈ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ. ಸ್ಟಾಪ ಬಂದ್ರಿ ಬಾಗಲಕೋಟೆಯಿಂದ ವಿಜ್ಞಾನಿಗಳ ಸ್ಟಾಪ ಬಂದು ಮೆಚ್ಕೊಂಡ್ರಿ ಅವರು. ಹಿಂಗಾಗಿ ನಮ್ಮನ್ನ ಅದಕ್ಕೆ ಗುರುತಿಸಿದ್ರು. ತುಂಬಾ ಸಂತೋಷ. ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ತಮ್ಮ ಕೃಷಿ ಬದುಕಿನ ಕುರಿತು ಸಾಕಷ್ಟು ಮಾಹಿತಿಗಳನ್ನ ಒದಗಿಸಿಕೊಟ್ರಿ. ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಬದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ರಾಮನ್ಗೌಡ ಶಂಕರಗೌಡ ಓದುಗೌಡರು ಅವರೊಂದಿಗೆ ಸಮಗ್ರ ಕೃಷಿ ನಿರ್ವಹಣೆ ಈ ಬಗ್ಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಜಮಖಂಡಿ ತಾಲೂಕಿನ ಸಂಗಯ್ಯ ಗೋಶಿರಯ್ಯ ಪೂಜಾರ್ ಮತ್ತು ಸಂಗಡಿಗರಿಂದ ಕರಡಿ ಮಜ್ಲು. ಮೊದಲಿಗೆ ಐದು ಮಾತ್ರ ಜಪತಾಳ್ ಮಿಶ್ರ ಜಾತಿಯಲ್ಲಿ ಆಲಿಸೋಣ. ಈಗ ಹತ್ತು ಮಾತ್ರೆ ಸುರ್ಪಕತಾಳ ಮಿಶ್ರಜಾತಿಯಲ್ಲಿ ಕರಡಿ ಮಜಲು ಆಲಿಸಿ.